ಛಾಯೆ ಕಿರಣವಾಗಿ ಬೆಳಗಿರೆ ಬಾಲಾಂಗಣ. ನಿನ್ನ ಚರಣಗಳಿಗೆ ನಮ್ಮ ಹರಣ ಸುಮನ ದರ್ಪಣ. ಹಣೆಗೆ ತಿಲಕದೊಡನೆ ನಮ್ಮ ಹೃದಯ ರಕ್ತ ಚಂದನ. ಹಣೆಗೆ ತಿಲಕದೊಡನೆ ನಮ್ಮ ಹೃದಯ ರಕ್ತ ಚಂದನ. ಅರುಣ ಛಾಯೆ ಕಿರಣವಾಗಿ ಬೆಳಗಿರೆ ಬಾಲಾಂಗಣ. ದೊಡತಿ ನೀನು ನಮ್ಮ ತಾಯಿ ಭಾರತಿ. ಭರತ ವರ್ಷ ದೊಡತಿ ನೀನು ನಮ್ಮ ತಾಯಿ ಭಾರತಿ. ಅರುಣ ಛಾಯೆ ಕಿರಣವಾಗಿ ಬೆಳಗಿರೆ ಬಾಲಾಂಗಣ. ನಮ್ಮ ಜನದ ಮನದ ಬಲದ ವರದಿ ನೀನು ಭಾರತಿ. ಬೆಳಗು ಬೈಗು ನಿನ್ನ ಸೆರಗು ನಮಗೆ ನೀನೆ ಭಗವತಿ. ಬೆಳಗು ಬೈಗು ನಿನ್ನ ಸೆರಗು ನಮಗೆ ನೀನೆ ಭಗವತಿ. ಅರುಣ ಛಾಯೆ ಕಿರಣವಾಗಿ ಬೆಳಗಿರೆ ಬಾಲಾಂಗಣ. ಅರುಣ ಛಾಯೆ ಕಿರಣವಾಗಿ ಬೆಳಗಿರೆ ಬಾಲಾಂಗಣ. ತರಣ ತರಣದಲ್ಲಿ ನಿನ್ನ ಸ್ಮರಣ ಸ್ಮರಣ ಮೀನಿನ ಇದುವರೆಗೆ ಡಾಕ್ಟರ್ ಬಿ ಎಸ್ ಸನದಿಯವರ ರಚನೆಯ ಒಂದು ದೇಶಭಕ್ತಿ ಗೀತೆ ಕೇಳಿದಿರಿ. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ, ಸಮಯ 7 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆರಂಭ ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.